ಬೆಂಕಿ ಪೊಟ್ಟಣ ಮತ್ತು ಸೀಮೆ ಎಣ್ಣೆ ಇವುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರ ಜೊತೆ ನಿಮ್ಮ ಅಮೂಲ್ಯವಾದ ಕಾಗದ ಪತ್ರಗಳನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಈಗ ತಜ್ಞವಾಣಿ. ಇಂದಿನ ತಜ್ಞವಾಣಿಯೊಳಗ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯರಾದ ಡಾ ಸಂತೋಷ್ ಶಿಂಧೆ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ. ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮಗಂಟು ರೋಗ, ಈ ವಿಷಯವಾಗಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುವೈದ್ಯರಾಗಿರುವ ಡಾ ಸಂತೋಷ್ ಶಿಂಧೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ನಾವು ನೋಡಿವಿ, ಒಂದೊಂದು ಕಾಲಕ್ಕೆ ಒಂದೊಂದು ರೋಗ ಜಾನುವಾರುಗಳನ್ನ ಕಾಡುತ್ತದೆ, ಮತ್ತ ಜಾನುವಾರುಗಳಿಗೆ ಕಾಡ್ತಾ ಇರುವಂತಹ ಸಂದರ್ಭದೊಳಗೆ ಅದು ಅದರ ಪರಿಣಾಮ ರೈತರ ಮೇಲೆ ಕೂಡ ಆಗ್ತದೆ. ಇತ್ತೀಚೆಗೆ ಹಾವಳಿ ಉಂಟು ಮಾಡ್ತಾ ಇರುವಂತಹ ರೋಗ ಅಂತಂದ್ರೆ ಜಾನುವಾರುಗಳಲ್ಲಿ ಚರ್ಮ ಗಂಟು ರೋಗ ಅಂತ ಹೇಳಿ ಬರ್ತಾ ಇದೆ. ಅದನ್ನ ಕೆಲವರು ತಾವು ನೋಡಿರಬಹುದು, ಫೋಟೋಗಳನ್ನು ನೋಡಿರಬಹುದು. ಪ್ರಾಣಿಗಳ ಚರ್ಮ ಎಲ್ಲ ಗಂಟು ಗಂಟಾಗಿ ಬಿಡ್ತದೆ, ಅದರಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಉಂಟಾಗ್ತಾವ. ಮತ್ತ ಅದರ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲಪ್ಪ ಅಂತಂದ್ರೆ ಜಾನುವಾರುವಿನ ಸಾವು ಸಂಭವಿಸುವಂತಹ ಸಮಸ್ಯೆ ಕೂಡ ಇರ್ತದೆ. ಇದು ನಾವು ನೋಡಿವಿ, ಉತ್ತರ ಭಾರತದೊಳಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡ್ತದ. ಅನೇಕ ದಿನಗಳಿಂದ ಅಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ. ಒಡಿಶಾ ಇರಬಹುದು, ರಾಜಸ್ಥಾನ ಇರಬಹುದು, ಮತ್ತು ಬೇರೆ ಬೇರೆ ಪ್ರದೇಶಗಳಿರಬಹುದು, ಮಹಾರಾಷ್ಟ್ರ ಇರಬಹುದು. ಅದರ ಜೊತೆಗೆ ಇತ್ತೀಚೆಗೆ ನಾವು ಕಲಬುರಗಿ ಜಿಲ್ಲೆಯೊಳಗೆ ಕೂಡ ಇದನ್ನ ನೋಡ್ತಾ ಇದ್ದೀವಿ. ಅಲ್ಲದೆ ಉತ್ತರ ಕನ್ನಡ ಶಿರಸಿ ಏರಿಯಾದೊಳಗೂ ಕೂಡ ಈ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ ಒಳಗೆ ಕರೀತಾರೆ. ಇದನ್ನೇ ನಾವು ಕನ್ನಡದೊಳಗೆ ಚರ್ಮ ಗಂಟು ರೋಗ ಅಂತ ಹೇಳಿ ಕರೀತಾ ಇದ್ದೀವಿ. ಈ ರೋಗ ನಮ್ಮಲ್ಲಿನೂ ಕೂಡ ತೊಂದರೆ ಉಂಟು ಮಾಡುವಂತಹ ಸಂದರ್ಭ ಅದ. ಅದಕ್ಕೆ ನಾವು ಕಾಳಜಿ ವಹಿಸಬೇಕು. ರೈತ ಬಾಂಧವರೇ, ಈ ವಿಷಯದ ಬಗ್ಗೆ ನಮಗ ಹೆಚ್ಚಿನ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಪಶು ವೈದ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂಧೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಿಂಧೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾವುದೇ ಒಂದು ಹೊಸ ರೋಗ ಬಂದ ಕೂಡಲೇ ನಮ್ಮ ರೈತರಿಗೆ ಆತಂಕ ಶುರುವಾಗ್ತದೆ, ಅದು ಸಹಜ ಕೂಡ. ಹೌದು, ಯಾಕಪ್ಪ ಅಂತಂದ್ರೆ ಇದು ಹೆಂಗ್ ಬಂತು, ಏನದ ಇದು ಅನ್ನುವಂತ ತಿಳ್ಕೊಳ್ಳೋದ್ರೊಳಗೆ ಟೈಮ್ ಹೋಗ್ಬಿಡ್ತದೆ. ಇಂಥ ಒಂದು ರೋಗ ಈಗ ನಮ್ಮ ಜಾನುವಾರುಗಳಿಗೆ ಕಾಡ್ತಾ ಇದೆ, ಹೆಂಗ್ ಬಂತು, ಹೆಂಗ್ ಬರ್ತದ, ಲಕ್ಷಣಗಳು ಏನು, ಅದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು. ಖಂಡಿತವಾಗ್ಲೂ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ಗೊತ್ತು ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಮನುಷ್ಯರಲ್ಲಿ ಕೂಡ ಒಂದೊಂದು ಹೊಸದಾಗಿ ಇರ್ತಕ್ಕಂಥ ರೋಗಗಳು ಬರ್ತಾ ಇದಾವೆ, ಅದೇ ತರ ಪ್ರಾಣಿಗಳಲ್ಲೂ ಕೂಡ ಹೊಸ ಹೊಸ ರೋಗಗಳು ಕಂಡು ಬರ್ತಾ ಇದಾವೆ. ಇಷ್ಟು ದಿವಸ ನಾವು ಕೋವಿಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಈಗ ಪ್ರಾಣಿಗಳಲ್ಲಿ ಈ ಒಂದು ಕೋವಿಡ್ ತರನೇ ಅಂತ ಹೇಳ್ಬಹುದು. ಪ್ರಾಣಿಗಳಲ್ಲಿ ಪ್ರಾಣಿಗಳ ಕೋವಿಡ್ ಅಂತ ಹೇಳ್ಬೋದು ಇದನ್ನ. ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಅಂತ ಕರಿತೀವಿ. ಇದನ್ನು ಕೂಡ ವೈರಸ್ ದಿಂದ ಬರ್ತಕ್ಕಂತ ಒಂದು ರೋಗ. ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಮೂಲತಃ ಏನಪ್ಪಾ ಅಂದ್ರೆ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಅಥವಾ ಆಫ್ರಿಕನ್ ದೇಶಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂತ ರೋಗ. ಬಟ್ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಮ್ದು ಏಷ್ಯನ್ ಕಾಂಟಿನೆಂಟ್ಸ್ ಅಂದ್ರೆ ಎಸ್ಪೆಷಲಿ ನಮ್ಮ ಇಂಡಿಯಾ, ಪಾಕಿಸ್ತಾನ ಒಂದು ದೇಶಗಳಲ್ಲೂ ಕೂಡ ಈ ಒಂದು ರೋಗ ಬರ್ತಾ ಇದೆ. ಈ ಒಂದು ಲಾಸ್ಟ್ ಒಂದು 2-3 ವರ್ಷದಿಂದ ಈ ಒಂದು ರೋಗ ನಮ್ಮ ದೇಶದಲ್ಲಿ ಬಂದಿದೆ. ಒಂದು ಕೆಲವೊಂದು ರಾಜ್ಯಗಳಲ್ಲಿ ಅದರದ್ದು ತೀವ್ರತೆ ಜಾಸ್ತಿ ಆಗಿದೆ. ಈ ವರ್ಷ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಪೆಷಲಿ ಒಡಿಶಾದಲ್ಲಿ ಈ ಒಂದು ಕೇಸಸ್ ಜಾಸ್ತಿ ಆದವೆ, ಜೊತೆಯಲ್ಲಿ ರಾಜಸ್ಥಾನ ಇತ್ತು, ಆಮೇಲೆ ದೆಲ್ಲಿ ಸೈಡ್ ಆಯ್ತು, ಆಮೇಲೆ ಮಹಾರಾಷ್ಟ್ರ, ಗುಜರಾತ್ ಆ ಸೈಡ್ ಜಾಸ್ತಿ ಕೇಸಸ್ ಕಂಡು ಬಂದಿದ್ದಾವೆ. ಜೊತೆಯಲ್ಲಿ ಈ ಒಂದು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಕೇಸಸ್, ಸ್ಪೆಷಲಿ ಗುಲ್ಬರ್ಗಾ ಉತ್ತರ ಕನ್ನಡ ಡಿಸ್ಟಿಕ್ಟ್ ಅಲ್ಲಿ ಮತ್ತು ನಮ್ಮ ಬಿಜಾಪುರಲ್ಲೂ ಕೂಡ ಕೆಲವೊಂದು ಕೇಸಸ್ಗಳು ಪತ್ತೆಯಾಗಿದ್ದಾವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾನು ಡೀಟೇಲ್ಸ್ ಹೇಳ್ತೀನಿ. ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಇದು ಒಂದು ವೈರಸ್ ದಿಂದ ಬರ್ತಕ್ಕಂಥ ರೋಗ. ಇದು ಒಂದು ಸಿಡುಬು ರೋಗ ಅಂದ್ರೆ ಪಾಕ್ಸ್ ಅಂತ ಹೇಳ್ತೀವಿ. ಪಾಕ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡತಕ್ಕಂಥ ಒಂದು ವೈರಾಣು, ಎಸ್ಪೆಷಲಿ ಗೋಟ್ ಫಾಕ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡತಕ್ಕಂಥ ವೈರಾಣು ಇದು. ಸೊ ಇದನ್ನ ಒಂದು ರೋಗ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಜಾನುವಾರುಗಳಲ್ಲಿ ಎಸ್ಪೆಷಲಿ ದನ ಮತ್ತು ಆಕಳುಗಳಲ್ಲಿ ಒಂದು 20-25% ವರೆಗೂ ಇನ್ಸಿಡೆನ್ಸ್ ಇದೆ. ಜೊತೆಯಲ್ಲಿ ಎತ್ತುಗಳಲ್ಲಿ ಕೂಡ ಈ ಒಂದು ಕೇಸಸ್ ಜಾಸ್ತಿ ಇದೆ. ಒಂದು 15-20% ಕೇಸಸ್ ಅಲ್ಲಿ ಈ ಒಂದು ಇನ್ಸಿಡೆನ್ಸಸ್ ಜಾಸ್ತಿ ಇದೆ. ಸೊ ಇದು ಒಂದು ನಾವು ಯಾಕಂದ್ರೆ ನಾವು ಹಾಲು ಹಿಡ್ತಕ್ಕಂಥ ಆಕಳುಗಳಿಗೆ ನಾವು ಕರೆಕ್ಟ್ ಆಗಿ ಈ ಒಂದು ಈ ರೋಗ ಬಂತಂತಂದ್ರೆ ಖಂಡಿತವಾಗ್ಲೂ ಬಹಳಷ್ಟು ಆರ್ಥಿಕವಾಗಿ ಹಾನಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ರೋಗ ಬಂತಂದ್ರೆ 50-70% ವರೆಗೂ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಜೊತೆಯಲ್ಲಿ ನಾವು ಎತ್ತುಗಳು ಅಂತಂದ್ರೆ ರೈತರನ್ನ ಮೈತ್ರನ ಅಂತ ಕರಿತೀವಿ, ಅದನ್ನ ಎತ್ತುಗಳಿಗೆ ಏನಾದ್ರು ಸಮಸ್ಯೆ ಆಯ್ತಂದ್ರೆ ಖಂಡಿತವಾಗಲು ನಿಮ್ಮ ಕೃಷಿ ಚಟುವಟಿಕೆ ಕೂಡ ನಿಂತು ಹೋಗ್ತೈತಿ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು ಅಂತ ಹೇಳಿ ನಾನು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಈ ಒಂದು ರೋಗ ಹೇಗೆ ಹರಡುತ್ತದೆ ಅಂತಂದ್ರೆ, ಮೊದಲನೇದಾಗಿ ಹೇಳ್ತೀನಿ ನಮಗೆ, ಇದು ಹರಡಲಿಕ್ಕೆ ಬಹಳಷ್ಟು ವಿಧಗಳಿದಾವೆ ಅಥವಾ ಒಂದು ದಾರಿಗಳಿದಾವೆ. ಮೊದಲನೇದೇನಪ್ಪಾ ಅಂದ್ರೆ ಈ ರೋಗ ಹರಡಲಿಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ, ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬರಬೇಕಂತಂದ್ರೆ ಸೊಳ್ಳೆ ಮುಖಾಂತರ ಬರುತ್ತೆ. ಅದರಲ್ಲಿ ಒಂದು ಕ್ಯೂಲೆಕ್ಸ್ ಅಂತ ಮತ್ತು ಎಡಿಸ್ ಅಂತ ಎರಡು ವೆರೈಟೀಸ್ ಅದ ಅಂದ್ರೆ ಒಂದು ಸ್ಪೀಸೀಸ್ ಅದಾವೆ. ಅಂದ್ರೆ ನಮ್ಮ ಮಲೇರಿಯಾ ಒಂದು ಕಾಸ್ ಮಾಡುತ್ತಲ್ಲ, ಆ ಒಂದು ಸೊಳ್ಳೆಯಿಂದ ಈ ಒಂದು ವೈರಾಣು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಎರಡನೇದು ಒಂದು ದಾರಿ ಏನಪ್ಪಾ ಅಂತಂದ್ರೆ ನೊಣಗಳ ಮುಖಾಂತರ, ಅದಕ್ಕೆ ನಮ್ಮ ಎಕ್ಸಾಂಪಲ್ ಸ್ಟೇಬಲ್ ಫ್ಲೈ ಅಂತ ಕರಿತೀವಿ ಅದಕ್ಕೆ, ಆ ಒಂದು ನೊಣ ಮುಖಾಂತರನು ಕೂಡ ಈ ಒಂದು ರೋಗಾಣು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಮೂರನೇ ದಿನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಉಣ್ಣೆಗಳ ಮುಖಾಂತರನು ಕೂಡ ಈ ರೋಗಾಣು ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ನಾವು ನೋಡಿರಬಹುದು ಉಣ್ಣೆಗಳ ಸಮಸ್ಯೆ ರೈತರಿಗೆ ಬಹಳಷ್ಟು ಕಾಡ್ತಾನೆ ಇರ್ತೈತಿ. ಸೊ ಈ ಉಣ್ಣೆ ಇತ್ತಂದ್ರೆ ಈ ಒಂದು ರೋಗಾಣು ಕೂಡ ಅಥವಾ ನಿಮ್ಮ ಏರಿಯಾದಲ್ಲಿ ರೋಗ ಬಂದಿದೆ ಅಂತಂದ್ರೆ ಈ ಉಣ್ಣೆ ಮುಖಾಂತರನು ಕೂಡ ಸ್ಪ್ರೆಡ್ ಆಗುತ್ತೆ. ಇನ್ನೊಂದು ಪ್ರಮುಖ ದಾರಿ ಏನಪ್ಪಾ ಅಂತಂದ್ರೆ, ಸಪೋಸ್ ಏನಾದ್ರೂ ಒಂದು ಪ್ರಾಣಿಗೆ ಒಂದು ಚರ್ಮಗಂಟು ರೋಗ ಬಂದಿರುತ್ತೆ, ಆ ಚರ್ಮಗಂಟು ರೋಗ ಬಂದಿರತಕ್ಕಂತಹ ಪ್ರಾಣಿ ಏನೋ ಒಂದು ನೀರು ಕುಡಿಯೋ ಟೈಮಿಗೆ ಅದು ಜೊಲ್ಲಲ್ಲಿ ಕೂಡ ಈ ವೈರಾಣು ಬಂದಿರುತ್ತೆ. ಸೊ ಆ ಜೊಲ್ ಮುಖಾಂತರ ಆ ನೀರನ್ನು ಕೂಡ ಕುಲುಷಿತ ಮಾಡ್ತೈತಿ. ಆ ಟೈಮಿಗೆ ಬೇರೆ ಏನಾದ್ರು ಪ್ರಾಣಿ ನೀರು ಕುಡಿತ ಅಂತಂದ್ರೆ ಅದರಿಂದ ಕೂಡ ಈ ವೈರಾಣು ಬೇರೆ ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಕೆಲವೊಂದು ದಾರಿಗಳು ಏನಪ್ಪಾ ಅಂದ್ರೆ ಯಾವ ತರ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಇದು ಸ್ಪ್ರೆಡ್ ಆಗುವಂತ ಸನ್ನಿವೇಶಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇವೆಲ್ಲ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಜೊತೆಯಲ್ಲಿ ಈ ರೋಗ ಬಂದಾಗ ಏನೇನ್ ಲಕ್ಷಣಗಳು ತೋರಿಸ್ತಾವೆ, ಆಕಳ ಆಯ್ತು, ದನ ಆಯ್ತು, ಎತ್ತಗಾಯ್ತು, ಏನೇನ್ ಲಕ್ಷಣ ತೋರಿಸೈತಿ ಮತ್ತೆ ನೀವೇನು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಲಕ್ಷಣಗಳೇನಪ್ಪಾ ಅಂದ್ರೆ ಈ ರೋಗಾಣು ಯಾವ್ದೋ ಒಂದು ಮುಖಾಂತರ ಬರಬಹುದು, ಸೊಳ್ಳೆ ಮುಖಾಂತರ ಅಥವಾ ನೊಣೆ ಮುಖಾಂತರ ಅಥವಾ ಉಣ್ಣೆ ಮುಖಾಂತರ ಅಥವಾ ಕುಲುಷಿತ ನೀರು ಕುಡಿಯೋದ್ರ ಮುಖಾಂತರ ಬರಬಹುದು. ಬಂದ ತಕ್ಷಣ ಒಂದು ಮೂರ್ನಾಲ್ಕು ದಿವಸದಲ್ಲಿ ತೀವ್ರ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೀವ್ರ ಜ್ವರ ಅಂತಂದ್ರೆ 103-104 ಡಿಗ್ರಿ ಫ್ಯಾರನೈಟ್ ಅಷ್ಟು ಟೆಂಪರೇಚರ್ ದೇಹದ ಉಷ್ಣಾಂಶ ಹೋಗುತ್ತೆ. ಅದು ಎರಡನೇದು ಏನಪ್ಪಾ ಅಂತಂದ್ರೆ ಈ ಜ್ವರ ಜೊತೆ ಕಣ್ಣಿಂದ ಕಂಟಿನ್ಯೂಸ್ ನೀರು ಸುರಿಯೋದು, ಮೂಗಿನಿಂದ ಸುಂಬಳ ಬರೋದು, ಅಂದ್ರೆ ನೀರು ಸುರ್ತಾ ಇರ್ತದೆ ಸುಂಬಳ ಬರಬಹುದು, ಆಮೇಲೆ ಬಾಯಿಯಿಂದ ಕಂಟಿನ್ಯೂಸ್ ಜ್ವಲ್ ಸುರಿಸ್ತಾ ಇರ್ತೈತಿ. ಅದರ ನಂತರ ಏನಾಗುತ್ತೆ ಅಂತಂದ್ರೆ ಒಂದ್ ವಾರ ನಂತರ ಈ ದೇಹದ ಮೇಲೆ 2-5 ಸೆಂಟಿಮೀಟರ್ ಒಂದು ದುಂಡು ಶೇಪದಲ್ಲಿ ಚರ್ಮದ ಮೇಲೆ ಏನಪ್ಪಾ ಅಂತಂದ್ರೆ ಗಂಟುಗಳಾಗ್ಲಿ ಸ್ಟಾರ್ಟ್ ಆಗ್ತವೆ. ಇಲ್ಲಿವರೆಗೆ ನಾ ಏನ್ ಸಿಂಪ್ಟಮ್ಸ್ ಹೇಳಿಲ್ಲ, ಒಂದು ಜ್ವರ ಬರೋದು, ಕಣ್ಣಿನ ನೀರು ಸುರಿಯೋದು, ಅದನ್ನೇನು ರೈತರು ಏನ್ ಅನ್ಕೊಂಡಿರ್ತಾರೆ ಇದು ಸುಮ್ನೆ ಆಕಳಿಗೆ ಜ್ವರ ಬಂದಿರುತ್ತೆ ಅಂತ ಅನ್ಕೊಂಡಿರ್ತಾರ. ಬಟ್ ಅದು ಪ್ರಥಮ ಲಕ್ಷಣಗಳು ಅವಲ್ಲ. ಅದು ಬಂದ ಮೇಲೆ ಏನಾಗ್ತೈತಿ, ಮೈ ಮೇಲೆಲ್ಲ ಏನಪ್ಪಾ ಅಂತಂದ್ರೆ ಒಂದು ರೌಂಡ್ ಶೇಪ್ದು ಒಂದು 2-5 ಸೆಂಟಿಮೀಟರ್ ಅಗಲದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಗಾತ್ರ, 2-5 ಸೆಂಟಿಮೀಟರ್ ಅಷ್ಟೊಂದು ಗಾತ್ರಗಳು ಇರ್ತಕ್ಕಂತ ಒಂದು ಗಂಟುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅದು ಬಂದಾಗ ಡೆಫಿನೆಟ್ಲಿ ಅವಾಗ ಏನಪ್ಪಾ ಅಂದ್ರೆ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗಿ. ಮೈಲಿ ಬೇನೆ ಅದೇ ಜಾತಿಗೆ ಸೇರಿದಂತ ಅದು ನೋಡಿದ್ರೆ ನಮ್ಗೆ ಹೆಂಗ್ ಮನುಷ್ಯರಿಗೆ ಮೈಲಿ ಬೇನೆ ಬರ್ತದ, ಸಿಡುಬು ಬರ್ತದೆ, ಅದೇ ರೀತಿಯಾಗಿ ಕಾಣಿಸ್ತದ ಶರೀರದ ಮೇಲೆ. ಅದೇ ಫ್ಯಾಮಿಲಿ ಬಿಲಾಂಗ್ ಮಾಡಿರ್ತಕ್ಕಂತ ವೈರಾಣಿ ಇದು. ಬಟ್ ಒಂದು ಲಕ್ಕಿಲಿ ಒಂದು ಸಂತೋಷ ವಿಷಯ ಏನಪ್ಪಾ ಅಂದ್ರೆ ಈ ರೋಗಾಣು ಅಥವಾ ಈ ಒಂದು ರೋಗ ಮನುಷ್ಯರಿಗೆ ಬರೋದಿಲ್ಲ. ಜುನಾಟಿಕ್ ಅಂತ ಕರಿತೀವಿ, ಜುನಾಟಿಕ್ ಇಲ್ಲ ಇದು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋಲ್ಲ. ಸೊ ದಟ್ ಇಸ್ ಗ್ರೇಟ್ ಒಂದು. ಆಮೇಲೆ ಈ ಒಂದು ಅಂದ್ರೆ ನಿರ್ಭಯವಾಗಿ ಅವರು ಉಪಚಾರ ಮಾಡಬಹುದು, ಕಾಳಜಿ ತಗೋಬಹುದು. ಸೊ ಈ ತರ ಒಂದು ಮೈ ಮೇಲೆ 2-5 ಸೆಂಟಿಮೀಟರ್ ಅಗಲಿರ್ತಕ್ಕಂತ ಏನಾದ್ರು ಗಂಟುಗಳು ಕಾಣಿಸ್ತಂತಂದ್ರೆ ಖಂಡಿತವಾಗ್ಲೂ ದಯವಿಟ್ಟು ರೈತರು ಆದಷ್ಟು ಬೇಗ ಡಾಕ್ಟರ್ಸ್ ಅನ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಬೇಕು. ಜೊತೆಲಿ ಮನೆ ಮದ್ದನ್ನು ಕೂಡ ಏನೇನ್ ಮಾಡ್ಬೇಕಂತ ಹೇಳ್ತೀನಿ ಮುಂದೆ. ಇದು ಒಂದು ಲಕ್ಷಣ, ಮೈ ಮೇಲೆ ಗಂಟುಗಳು ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ನಂತರ ಆ ಟೈಮಿಗೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಗಂಟುಗಳು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಡೆದ ಮೇಲೆ ಏನಾಗುತ್ತೆ, ಅದರಿಂದ ನೀರು ಬರೋದು, ರಕ್ತ ಬರೋದು ಸ್ಟಾರ್ಟ್ ಆಗುತ್ತೆ, ಕೀವು ಬರಕ್ ಸ್ಟಾರ್ಟ್ ಆಗುತ್ತೆ. ನಂತರ ಅದ್ರ ಮೇಲೆ ನೊಣಗಳು ಕೂತು ಬಿಡಕ್ ಸ್ಟಾರ್ಟ್ ಆಗುತ್ತೆ. ನೊಣಗಳು ಕೂತ ಅಂತಂದ್ರೆ ಏನಾಗುತ್ತೆ, ಅದು ನೊಣೆಗಳು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತಾವೆ. ಮೊಟ್ಟೆ ಇಟ್ಟ ಮೇಲೆ ಅದರೊಳಗೆ ಹುಳಗಳು ಸ್ಟಾರ್ಟ್ ಆಗ್ತಾವೆ. ಹುಳಗಳು ಒಂದು ಸರ್ತಿ ಏನಾದ್ರೂ ಮೈ ಮೇಲೆ ಬಂದ ಅಂತಂದ್ರೆ ಖಂಡಿತವಾಗ್ಲೂ ಆ ಒಂದು ಹಸು ರಿಕವರ್ ಆಗೋದು ಬಹಳ ಕಷ್ಟ ಆಗ್ತೈತಿ. ಸೊ ಆ ಒಂದು ಸ್ಟೇಜಿಂಗ್ ಹೋಗಕ್ಕಿಂತ ಮುಂಚೆನೆ ನೀವು ಏನಪ್ಪಾ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರೆ, ಚಿಕಿತ್ಸೆ ಮಾಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಹಸು ಅಥವಾ ಎತ್ತು ಉಳಿಬಹುದು. ಸೊ ಇವು ಕೆಲವೊಂದು ಲಕ್ಷಣಗಳು ನಾವು ಕಾಣ್ತಕ್ಕಂತ ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೆಗ್ನೆಂಟ್ ಹಸು ಇತ್ತು ಅಂದ್ರೆ ಪ್ರೆಗ್ನೆಂಟ್ ಇದೆ ಆಕಳ ಅಂತಂದ್ರೆ ಅದರಲ್ಲಿ ಗರ್ಭಪಾತ ಆಗುವ ಸಾಧ್ಯತೆ ಇರ್ತೈತಿ, ಅಬಾರ್ಷನ್ ಆಗುವ ಸಾಧ್ಯತೆ ಇರ್ತೈತಿ. ಪ್ರೆಗ್ನೆಂಟ್ ಇದ್ದಾಗ ಆದಷ್ಟು ಏನಪ್ಪಾ ಅಂದ್ರೆ ನೀವು ಮುಂಜಾಗ್ರತನ ತಗೋಬೇಕಂತ ನಾ ಕೇಳ್ಕೊತೀನಿ. ಜೊತೆಯಲ್ಲಿ ಈ ಒಂದು ರೋಗ ಬಂದಾಗ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಥವಾ ನೀವು ಪ್ರಿಕಾಷನ್ಸ್ ಏನ್ ತಗೋಬೇಕಂತ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾ ಹೇಳಿದ್ದು, ಯಾವುದೇ ಒಂದು ಹಸು ಅಥವಾ ಆಕಳಿಗೆ ಈ ರೋಗ ಗೊತ್ತಾಯ್ತಂತಂದ್ರೆ ದಯವಿಟ್ಟು ಆ ಆಕಳನ್ನ ಬೇರ್ಪಡಿಸಬೇಕು, ಸಪರೇಟ್ ಕಟ್ಟಬೇಕು, ಅದಕ್ಕೆ ಬೇರೆ ಆಕಳ ಜೊತೆ ಮಿಕ್ಸ್ ಮಾಡಬಾರ್ದು. ಇದು ಫಸ್ಟ್ ಪ್ರಿಕಾಷನ್ ನೀವು ಆದಷ್ಟು ರೈತರು ಮಾಡ್ಕೋಬೇಕಿದು. ಎರಡನೇದೇನಪ್ಪಾ ಅಂತಂದ್ರೆ, ನಾನು ಹೇಳಿದ ನಿಮ್ಗೆ ಈ ಒಂದು ಪರಾಣು ಸೊಳ್ಳೆ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಸೊ ಸೊಳ್ಳೆನ ನಾವು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ಆಕಳಿಗೆ ನಾವು ಮನುಷ್ಯರಲ್ಲಿ ಹೆಂಗ್ ನಾವು ಕೊಯ್ಲ್ ಅದು ಹಸ್ತಿ ಆತರ ಮಾಡಕ್ ಬರಲ್ಲ. ಅಲ್ಟಿಮೇಟ್ ಇದಕ್ಕೆ ಒಂದು ಈ ಸೊಳ್ಳೆ ನಿಯಂತ್ರಣ ಮಾಡ್ಬೇಕಂತಂದ್ರೆ ಸೊಳ್ಳೆ ಪರದೇನ ಹಾಕೋಬೇಕು. ಬಹಳಷ್ಟು ಕಡೆ ನೀವು ನಾರ್ತ್ ಇಂಡಿಯಾ ಸೈಡ್ ಅಂದ್ರೆ ರಾಜಸ್ಥಾನ ಆಯ್ತು ಒಡಿಶಾ ಕಡೆ ಅದು ಹೋದ್ರೆ ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಸೊಳ್ಳೆ ಪರದೇನ ಉಪಯೋಗ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದು ಒಂದು ಕಾರಣ. ಸೊ ಇದು ಒಂದು ನೀವು ಸೊಳ್ಳೆ ಪರದೆ ಒಂದು ಖಂಡಿತವಾಗ್ಲೂ ಉಪಯೋಗಿಸಬೇಕು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಕೊಟ್ಟಿಗೆ ಏನ್ ದನಗಳು ಕಟ್ಟಿರ್ತಲ್ಲ ಆದಷ್ಟು ಸ್ವಚ್ಛವಾಗಿಡಬೇಕು. ಸ್ವಚ್ಛವಾಗಿ ಇಡಬೇಕಂದ್ರೆ ನೀರಷ್ಟು ಹಾಕೊಂಡು ತೊಳೆಯೋದಲ್ಲ, ಜೊತೆಯಲ್ಲಿ ಯಾವುದೋ ಒಂದು ಆಂಟಿಸೆಪ್ಟಿಕ್ಸ್ ಲಿಕ್ವಿಡ್ ಅನ್ನ ಯೂಸ್ ಮಾಡಿಕೊಂಡು ಆ ಕೊಟ್ಟಿಗೆಯನ್ನು ತುಳಿತಾ ಇರಬೇಕು. ಯಾಕಂದ್ರೆ ಅದನ್ನ ಯೂಸ್ ಮಾಡದೆ ಏನಾಗುತ್ತೆ, ಸೊಳ್ಳೆ ಆಯ್ತು ಉಣ್ಣೆ ಆಯ್ತು ಅವೆಲ್ಲ ಏನಪ್ಪಾ ಅಂದ್ರೆ ಎಲ್ಲೆಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಮೊಟ್ಟೆ ಇಟ್ಟಿರ್ತವೆ. ಸೊ ಅವನ್ನ ಸೈಜ್ ಹೊಡಿಸಬೇಕು. ಸೊ ಅದನ್ನ ಒಂದು ಸೊಲ್ಯೂಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಬೇಕು. ಜೊತೆಯಲ್ಲಿ ನೀವು ಆದಷ್ಟು ಏನಪ್ಪಾ ಅಂತಂದ್ರೆ ಯಾವ್ಯಾವ ಹಸುಗಳಿಗೆ ಈ ರೋಗಾಣು ಬಂದಿರ್ತಿತ್ತ ರೋಗ ಬಂದಿರ್ತಿಲ್ಲ ಆದಷ್ಟು ಬೇಗನೆ ಟ್ರೀಟ್ಮೆಂಟ್ ಮಾಡಿಸಿ. ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ತಿರಲ್ಲ ಅಷ್ಟು ಇದನ್ನ ಕಂಟ್ರೋಲ್ ಮಾಡಬಹುದು. ಈಗ ನಮ್ಮ ರೈತರಿಗೆ ಜಾನುವಾರುಗಳಿಗೆ ಇದು ರೋಗ ಬಂದ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಲಕ್ಷಣಗಳು ಗಾದ್ರೆ ಹೇಳುವುದು ಶುರು ಆಗ್ತವೆ, ಅದರ ನಂತರ ಚಿಕಿತ್ಸೆ ತಗೊಳ್ಳುವಂತಹದ್ದು ಸ್ವಲ್ಪ ತಡ ಆಗುವಂತಹ ಸಂದರ್ಭ ಇದ್ದಾಗ ಎಷ್ಟು ಟೈಮ್ ಇರ್ತದೆ ನಮ್ಮ ರೈತ ಬಂದವರಿಗೆ ಉಳಿಸಿಕೊಳ್ಳೋದಕ್ಕೆ? ಈಗ ನಾವು ನೋಡಿದ ಪ್ರಕಾರ ಈ ಏನಾದರೂ ರೋಗಾಣು ಒಂದ್ಸತಿ ಹಸುಗಳ ದೇಹದಲ್ಲಿ ಎಂಟ್ರಿ ಆಯ್ತಂದ್ರೆ ಒಂದು ವಾರದಲ್ಲಿ ಲಕ್ಷಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಲಕ್ಷಣಗಳು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಗೊತ್ತಿದೆ ಈ ಚರ್ಮಗಂಟು ರೋಗ ಬಂದಿದೆ ಅಂತ ಎಲ್ಲರೂ ಗೊತ್ತಿದೆ. ಸೊ ಯಾವಾಗ ನಿಮ್ಮ ಹಸುಗಳಿಗೆ ಏನೋ ಒಂದು ನೀರು ಕುಡಿಯೋದು ಕಡಿಮೆ ಮಾಡೋದು, ಮೇವು ತಿನ್ನೋದು ಕಡಿಮೆ ಮಾಡೋದು, ಜೊತೆಲಿ ಜ್ವರ ಇರೋದು ಮತ್ತೆ ಮೂಗಿನಿಂದ ಕಣ್ಣಿಂದ ನೀರು ಸುರಕ್ ಸ್ಟಾರ್ಟ್ ಮಾಡ್ತಂದ್ರೆ ಆವಾಗಲಿಂದ ಟ್ರೀಟ್ಮೆಂಟ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬೇಕು. ಇದಕ್ಕೆ ಮೈಮೆಲ್ಲ ಗದ್ದಲಿ ಬರೋದು ಅಥವಾ ಗಂಟು ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತಂದ್ರೆ ಅವಾಗ ಏನಾಗುತ್ತೆ ಸ್ವಲ್ಪ ಸಕ್ಸೆಸ್ ರೇಟ್ ಕಡಿಮೆ ಆಗ್ತೈತಿ. ಸೊ ಮುಂಚಿತವಾಗಿ ನೀವು ಸಿಂಪ್ಟಮ್ಸ್ ಸ್ಲೋಲಿ ಸ್ಟಾರ್ಟ್ ಆದ ಲಕ್ಷಣಗಳು ಏನ್ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಆಮೇಲೆ ಇನ್ನೂ ಒಂದು ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನಾದ್ರೂ ಮೈ ಮೇಲೆ ಗಂಟುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಅದು ಬಂದಾಗ ಅದು ಹೀಲಿಂಗ್ ಆಗ್ಬೇಕು, ಅದು ಹೀಲ್ ಆಯ್ತಂದ್ರೆ ಮತ್ತೆ ರಿಪ್ ಆಗುತ್ತೆ. ಸೊ ಅದನ್ನ ಗಂಟುಗಳು ಬಂದಾಗ ನೀವು ಮನೆ ಮದ್ದು ಅಂತ ಹೇಳಿ ಏನೇನು ಮಾಡ್ಬೇಕಂತಂದ್ರೆ ಬೇವಿನ ಎಲೆಗಳು ಅದು ಎಷ್ಟಪ್ಪ ಅಂದ್ರೆ 100 ಗ್ರಾಂ ಅದು ಒಂದು ಇಟ್ಕೋಬೇಕು. ಜೊತೆಯಲ್ಲಿ ತುಳಸಿ ಎಲೆ ಅದು ಒಂದು 100 ಗ್ರಾಂ, ಬೆಳ್ಳುಳ್ಳಿ 100 ಗ್ರಾಮ್, ಅರಿಶಿಣ 50 ಗ್ರಾಮ್, ಬೇವಿನ ಎಣ್ಣೆ ಅದು ಒಂದು 500 ಗ್ರಾಮ್ ಅಥವಾ 500 ml ಅಂತ ಹೇಳ್ಬೋದು. ಸೊ ಎಲ್ಲಾ ಸಾಮಗ್ರಿಗಳನ್ನ ಒಂದ್ ಕಡೆ ಇಟ್ಕೊಂಡು ಈ ಬೇವಿನ ಎಣ್ಣೆಯಲ್ಲಿ ಎಲ್ಲಾನ ಹಾಕಿ ಮಿಕ್ಸ್ ಮಾಡಿ ರುಬ್ಬಿ ಒಂದು ಪೇಸ್ಟ್ ತರ ರೆಡಿ ಮಾಡಿಕೊಂಡು ಆ ಪೇಸ್ಟ್ ಅನ್ನ ಎಲ್ಲೆಲ್ಲಿ ಮೈ ಮೇಲೆ ಗಂಟುಗಳಾಗಿರ್ತಲ್ಲ ಆ ಗಂಟುಗಳ ಮೇಲೆ ಕನಿಷ್ಠ ಒಂದ್ 10-15 ದಿವಸವರೆಗೂ ಕಂಟಿನ್ಯೂಸ್ ಹಚ್ತಾ ಇರಬೇಕು, ಲೇಪಿಸ್ತಾ ಇರಬೇಕು. ಸೊ ಇದರಿಂದ ಏನಾಗುತ್ತೆ ಅದ್ರ ತೀವ್ರತೆ ಏನದಲ್ಲ ಕಂಟ್ರೋಲ್ ಮಾಡಬಹುದು, ಕಡಿಮೆ ಮಾಡಬಹುದು. ಜೊತೆಲಿ ಅದು ನೊಣಗಳು ಬಂದು ಮೊಟ್ಟೆ ಹಾಕೋದು ಅದರಿಂದ ಒಂದು ಹುಳಗಳು ಉತ್ಪತ್ತಿ ಆಗೋದು ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಇದು ಒಂದು ಮನೆ ಮದ್ದನ್ನ ನೀವು ದಯವಿಟ್ಟು ರೈತರು ಇದನ್ನ ಉಪಚಾರವಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಜೊತೆಯಲ್ಲಿ ಇದಕ್ಕೆ ಆದಂತ ಕೆಲವೊಂದು ಆಂಟಿಬಯೋಟಿಕ್ಸ್ ಅದಕ್ಕೆ ಆದಂತ ಒಂದು ನೋವನ್ನ ಕಡಿಮೆ ಮಾಡ್ತಕ್ಕಂತ ಇಂಜೆಕ್ಷನ್ಸ್ ಅದ ಇರ್ತವೆ. ಸೊ ಅದನ್ನ ಆದಷ್ಟು ರೈತರು ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅದನ್ನು ಕೂಡ ಮಿನಿಮಮ್ 5-10 ದಿವಸ ಟ್ರೀಟ್ಮೆಂಟ್ ಮಾಡಿಸಬೇಕು. ಅಂದ್ರೆ ಈಗ ಗಂಟುಗಳು ಏನ್ ಬರ್ತಾವ ಅದರಿಂದ ನೋವಾಗ್ತದ ಜಾನುವಾರುಗಳಿಗೆ? ನೋವಾಗ್ತದ, ತುರಿಕೆ ತಿಂಡಿನೂ ಕೊಡ್ತೈತಿ, ನೋವು ಆಗ್ತೈತಿ. ಸೊ ಆಮೇಲೆ ಅದು ಒಡಿತವೆ, ಒಡದ್ಮೇಲೆ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀರ್ ಬಂದಾಗ ಮತ್ತ ಅವಾಗ ನೋಣ ಕೂತಂದ್ರೆ ಅದು ಒಂಥರ ಒಂದು ತೀವ್ರತೆ ಜಾಸ್ತಿ ಆಗ್ಬಿಡ್ತೈತಿ. ಸೊ ಅದನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ ಮನೆ ಮದ್ದನ್ನ ಯೂಸ್ ಮಾಡ್ಬೇಕು, ಜೊತೆಯಲ್ಲಿ ಚಿಕಿತ್ಸೆ ಮಾಡಿಸಿದ್ರೆ ಕಂಟ್ರೋಲ್ ಮಾಡಬಹುದು ಇದನ್ನ. ಡಾಕ್ಟರ್, ಈಗ ತಾವು ಹೇಳಿದ್ರಿ ಎತ್ತು ಆಕಳು ಜಾನುವಾರುಗಳಿಗೆ ಇದು ಬರ್ತದೆ ಅಂತ ಹೇಳಿ, ಈ ಜಾನುವಾರುಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳಿಗೆ ಬರ್ತದ ಅಂತೀರಿ? ಈ ಸದ್ಯಗಂತೂ ಬೇರೆ ಪ್ರಾಣಿಗಳಲ್ಲಿ ಏನ್ ರಿಪೋರ್ಟ್ಸ್ ಆಗಿಲ್ಲ ಸರ್, ಬಟ್ ಪ್ರಮುಖವಾಗಿ ಸಫರ್ ಆಗ್ತಕ್ಕಂತ ಪ್ರಾಣಿಗಂತಂದ್ರೆ ಆಕಳು, ಎಮ್ಮೆ ಮತ್ತು ಎತ್ತುಗಳು, ಅವು ಅಷ್ಟು ಸಸೆಪ್ಟೇಬಲ್ ಅದ, ಅವಕ್ಕಂತೂ ರೋಗ ಬರ್ತಾ ಇದೆ. ಜೊತೆಯಲ್ಲಿ ಈ ಒಂದು ರೋಗನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬರಲೇ ಮುಂಚಿತವಾಗಿ ಬರಬಾರ್ದು ಈ ರೋಗ ಅಂತಂದ್ರೆ ಅದಕ್ಕೆ ಇನ್ನು ಲಸಿಕೆ ಈ ಲಂಪಿ ಸ್ಕಿನ್ ಡಿಸೀಸ್ಗೋಸ್ಕರ ಬಂದಿಲ್ಲ, ಲೇಟ್ ಆಗುತ್ತೆ. ಅದಕ್ಕೆ ಅದಕ್ಕಾಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಮುಂಚೆನೆ ಹೇಳಿದೆ, ಈ ಒಂದು ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿಡುಬು ವೈರಾಣು, ಪಾಕ್ಸ್ ವೈರಸ್ ಅಂತ ಹೇಳಿ. ಸೊ ಅದರದ್ದೇ ಆದಂತ ಗೋಟ್ ಪಾಕ್ಸ್ ಅಂತ ಹೇಳಿ, ಅಂದ್ರೆ ಆಡಿನ ಸಿಡುಬು ರೋಗದ ಲಸಿಕೆ ಇದೆ, ಗೋಟ್ ಪಾಕ್ಸ್ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ಅನ್ನ ಮುಂಜಾಗ್ರತವಾಗಿ ಆಕಳಿಗೆ ಮತ್ತು ದನಗಳಿಗೆ ಈ ಒಂದು ಲಸಿಕೆಯನ್ನು ಹಾಕ್ಸಿದ್ರೆ ಈ ಒಂದು ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗ ಆಗುವುದನ್ನ ತಡೆಗಟ್ಟು ಅಂದ್ರೆ ಆ ಒಂದು ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಕೊಡ್ತಾರೆ, ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಲಭ್ಯ. ಇದಕ್ಕಾದರೂ ಕೊಟ್ಟೆ ಕೊಡ್ತಾರೆ. ಯೆಸ್, ನೀವು ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅನ್ನ ಅಥವಾ ರೋಗನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನೀವು ಆಡು ಸಿಡುಬು ರೋಗದ ಲಸಿಕೆ ಆಲ್ರೆಡಿ ಎಲ್ಲೆಲ್ಲಿ ಲೋಕಲ್ ಇರ್ತದಲ್ಲ ಪಶು ಇಲಾಖೆಯಲ್ಲಿ ಸಿಗ್ತೈತಿ, ಅದನ್ನ ನೀವು ಹಾಕ್ಸ್ಕೊಂಡಿದ್ರೆ ಕಂಟ್ರೋಲ್ ಮಾಡಬಹುದು. ರೈತರು ಈ ರೋಗನ ಬರಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಖಂಡಿತವಾಗಲು ಅಂದ್ರೆ ಇದರ ಬಗ್ಗೆ ಕಾಳಜಿ ವಹಿಸಿದ್ರೆ ಉಪಚಾರ ಮಾಡಿದ್ರೆ ಏನಂತ ತೊಂದರೆ ಆಗಂಗಿಲ್ಲ ನಮ್ಮ ರೈತರಿಗೆ. ಕಾಳಜಿ ವಹಿಸಿದ್ರೆ ಕಂಟ್ರೋಲ್ ಆಗುತ್ತೆ ಸರ್, ಯಾಕಂದ್ರೆ ಈಗ ಇದು ಹೊಸದಲ್ಲ, ಎಲ್ಲ ರೈತರಿಗೆ ಒಂದ್ ಸ್ವಲ್ಪ ಇದ್ದೇ ಇರ್ತೈತಿ ಏನಂತ ಬಂದಿತ್ತು ಅಂತ ಹೇಳಿ. ಸೊ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಬಟ್ ಅದೇ ಹೇಳದಲ್ಲ, ನೀವು ರೈತರು ಏನ ಮಾಡ್ಬೇಕಂತಂದ್ರೆ ಮೊದಲನೇದು ಈ ಒಂದು ಗೋಟ್ ಪ್ಯಾಕ್ಸ್ ಅಥವಾ ಆಡಿನ ಸಿಡುಬು ರೋಗದ ಲಸಿಕೆ ಹಾಕ್ಸ್ರಿ ಫಸ್ಟ್. ಎರಡನೇದು ಕಂಟ್ರೋಲ್ ಮಾಡೋದು, ಸೊಳ್ಳೆ ಪರದೆ ಹಾಕೋದು, ಬೇರ್ಪಡಿಸೋದು, ಅದೊಂದು ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ರೋಗ ಬಂದಾಗ ಈ ಒಂದು ಮನೆ ಬದ್ದನ ಗಂಟುಗಳಾಗಿರ್ತಲ್ಲ ಅದಕ್ಕೆ ಹಚ್ಚಬೇಕು, ಅದು ಹಚ್ಚಿದ್ರೆ ಕಂಟ್ರೋಲ್ ಆಗುತ್ತೆ. ಜೊತೆಯಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಂದು ಪ್ರಾಣಿಗಳ ಸಾವನ್ನ ಕಂಟ್ರೋಲ್ ಮಾಡಬಹುದು ನಾವು. ಈ ಒಂದು ವೈರಾಣುವಿನ ಹರಡುವ ಒಂದು ವೇಗ ಹೆಂಗದ ಅಂತೀರಿ? ಇದರದು ವೇಗ ಸ್ವಲ್ಪ ಕಡಿಮೆ ನನ್ನ ಪ್ರಕಾರ, ಯಾಕಂದ್ರೆ ಇದು ಏರ್ಬೋರ್ನ್ ಅಲ್ಲ, ಇದು ಅಂದ್ರೆ ಗಾಳಿ ಮುಖಾಂತರ ಹರಡುವುದಿಲ್ಲ. ಸೊ ಅದು ಒಂದು ವಿಶೇಷ. ಸೊ ಹಾಗಾಗಿ ಅಷ್ಟೊಂದು ಫಾಸ್ಟ್ ಆಗಿ ಮೂವ್ಮೆಂಟ್ ಇಲ್ಲ. ಸೊ ಬಟ್ ಆದ್ರೆ ಇದು ಸೊಳ್ಳೆ ನೊಣ ಮತ್ತು ಉಣ್ಣೆ ಮುಖಾಂತರ ಬರ್ತಾ ಇದೆಯಲ್ಲ, ಹಾಗಾಗಿ ಈ ಸೊಳ್ಳೆಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗ್ತಾನೆ ಇರ್ತಾವೆ. ಎಷ್ಟು ದೂರ ಹೋಗಬಹುದು ಅಂತೀರಿ? ಈ ಸೊಳ್ಳೆಗಳದ್ದು ಇದೇ ರೆಕಾರ್ಡ್ ಇದೆ, ಒಂದೊಂದು ಕಿಲೋಮೀಟರ್ ಜಾಸ್ತಿನೇ ಹೋಗಬಹುದು. ಹೋಗಿ ಸೊಳ್ಳೆಗಳು, ನೊಣಗಳು ಮತ್ತು ಉಣ್ಣೆ ಇವುಗಳ ಒಂದು ಹತೋಟಿ ನಿಯಂತ್ರಣ ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗ್ಲೂ ಈ ರೋಗ ಬರೋದ ಕಂಟ್ರೋಲ್ನ 50% ಕಂಟ್ರೋಲ್ ಮಾಡಬಹುದು ನೀವು. ಆಮೇಲೆ ಉಣ್ಣೆ ಟ್ರೀಟ್ಮೆಂಟ್ಗೋಸ್ಕರ ಸ್ವಲ್ಪ ದಯವಿಟ್ಟು ರೈತರು ನೆನಪಿಟ್ಕೋರಿ, ಯಾಕಂದ್ರೆ ನಾವು ಉಣ್ಣೆ ಬಂದಾಗ ಇಲ್ಲಿ ಒಂದು ತಪ್ಪು ಮಾಡೋದು ಏನಪ್ಪಾ ಅಂತಂದ್ರೆ ಉಣ್ಣೆ ಬಂದ್ಮೇಲೆ ಉಣ್ಣೆ ಔಷಧಿ ಎಲ್ಲರೂ ಹೊಡಿತಾ ಗೊತ್ತಿದೆ, ಔಷಧಿ ಹೊಡಿಬೇಕಂತ ಹೇಳಿ. ಮಾರ್ಕೆಟ್ ಅಲ್ಲಿ ಬಹಳಷ್ಟು ಔಷಧಿಗಳು ಸಿಗ್ತವೆ, ಬ್ಯೂಟಾಕ್ಸ್ ಅಂತ ಸಿಗ್ತೈತಿ, ಟ್ಯಾಕ್ಟಿಕ್ ಅಂತ ಸಿಗ್ತೈತಿ, ರಿಡ್ ಅಂತ ಸಿಗ್ತೈತಿ, ಅವೆಲ್ಲ ತಗೊಂಡು ಹಾಕ್ತಿವಿ. ಬಟ್ ಏನ್ ಮಾಡ್ತೀವಿ ನಾವು, ಒಂದೇ ಸರ್ತಿ ಔಷಧಿನ ಹೊಡಿತೀವಿ ರೈತರು. ಸೊ ಅದನ್ನ ಸ್ವಲ್ಪ ನೆನ್ಪಿಟ್ಕೊರಿ. ನಂದು ಸಜೆಷನ್ ಪ್ರಕಾರ ನೀವು ಮಿನಿಮಮ್ 3-4 ವಾರ ಈ ಉಣ್ಣೆ ಔಷಧಿ ಹೊಡಿಬೇಕು. ಎಷ್ಟು ದಿವಸಕ್ಕೊಮ್ಮೆ? ಒಂದು ವಾರಕ್ಕೊಂದ್ಸತಿ ಒಂದು 3-4 ವಾರ ಈ ಉಣ್ಣೆ ಔಷಧಿ ಹೊಡಿಬೇಕು. ಯಾಕಂದ್ರೆ ಉಣ್ಣೆದು ಒಂದು ಲೈಫ್ ಸೈಕಲ್ ಇರ್ತೈತಿ, ಅದು ಮೊಟ್ಟೆ ಇಡ್ತೈತಿ, ಮೊಟ್ಟೆ ಇಟ್ಮೇಲೆ ಅದು ಪ್ಯೂಪಾ ಅಂತ ಕರಿತೀವಿ, ಆಮೇಲೆ ಮರಿ ಆಗ ಲಾರ್ವಾ ಆಗ್ತೈತಿ, ಲಾರ್ವಾ ಆಗಿದ್ಮೇಲೆ ಅಡಲ್ಟ್ ಆಗ್ತೈತಿ. ಸೊ ಪ್ರತಿಯೊಂದು ಸ್ಟೇಜಸ್ಗೆ ಒಂದೊಂದು ವಾರ ಟೈಮ್ ತಗೊಳ್ಳುತ್ತೆ ಬೆಳಿಬೇಕಂತಂದ್ರೆ. ಈಗ ನಾವೊಂದು ಉಣ್ಣೆ ಔಷಧಿ ಹೊಡೆದಾಗ ಅದು ವಯಸ್ಸಾಗಿರತಕ್ಕಂತ ಉಣ್ಣೆ ಅಷ್ಟೇ ಸಾಯ್ತೈತಿ ಹೊರತು ಈ ಒಂದು ಮೊಟ್ಟೆ ಆಯ್ತು ಅದ್ರದ್ದು ಲಾರ್ವಾ ಸ್ಟೇಜ್ ಆಯ್ತು ಸಾಯಂಗಿಲ್ಲ, ಉಳ್ಕೊಳ್ತಾವ ಮತ್ತೆ ಒಂದು ವಾರ ಅವು ದೊಡ್ಡದಾಗ್ತಾವ. ಸೊ ಅದನ್ನ ಟೋಟಲ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಪ್ರತಿ ವಾರ ಈ ಒಂದು ಉಣ್ಣೆ ಔಷಧಿ ಹೊಡಿಬೇಕು, ಮಿನಿಮಮ್ 3-4 ವಾರ ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ಸೊ ಇದು ಒಂದ್ ಸ್ವಲ್ಪ ರೈತರು ಬಾಂಧವರು ಮಾಡಿದ್ರೆ ಇದು ಕಂಟ್ರೋಲ್ ಆಗ್ತಂತ ಹೇಳಿಕ್ ಇಷ್ಟಪಡ್ತೇನೆ. ಡಾಕ್ಟ್ರೆ, ಯಾರಾದ್ರೂ ತಮ್ಮ ಜೊತೆ ಮಾತಾಡಬೇಕು ಅಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಯೆಸ್, ಖಂಡಿತವಾಗ್ಲೂ. ಈ ರೋಗದ ಬಗ್ಗೆ ಮಾಹಿತಿ ಅಥವಾ ಏನೋ ಚಿಕಿತ್ಸೆ ಬಗ್ಗೆ ಕೇಳೋದಿತ್ತಂದ್ರೆ ಖಂಡಿತವಾಗ್ಲೂ ನನಗೆ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8771107090. ಆತ್ಮೀಯರೇ, ಡಾಕ್ಟರ್ ಸಂತೋಷ್ ಸಿಂಧೆ ಅವರು ಏನು ನಂಬರ್ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8771107090 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸಂತೋಷ್ ಶಿಂಧೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈಗೇನು ಹೊಸ ರೋಗ ಕಾಣಿಸಿಕೊಳ್ತಾ ಇದೆ ಜಾನುವಾರುಗಳಲ್ಲಿ, ಚರ್ಮ ಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಕರೀತಾ ಇದೀವಿ, ಅದು ಆತಂಕಕ್ಕೆ ಕಾರಣ ಆಗಿರುವಂತಹದ್ದು ಸತ್ಯವಾದಂತಹ ಒಂದು ವಿಚಾರ. ಆದ್ರೆ ತಾವು ಈಗ ಹೇಳಿದ್ದನ್ನು ನೋಡಿದ್ರೆ ನಮ್ಮ ರೈತರು ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಅದರ ಉಪಚಾರವನ್ನ ಕಾಳಜಿಪೂರ್ವಕವಾಗಿ ಜಲ್ದಿ ತಗೊಂಡ್ರೆ ಸಂಪೂರ್ಣವಾಗಿ ಜಾನುವಾರುಗಳು ಆರಾಮಾಗ್ತಾವ ಅನ್ನುವಂಥದ್ದು ಏನದ, ಅದು ಬಹಳ ಸಮಾಧಾನ ಕೊಡುವಂತಹ ಒಂದು ವಿಷಯ. ಅದ್ರ ಜೊತೆಗೆ ಮನೆ ಮದ್ದು ಕೂಡ ತಾವು ಹೇಳಿದ್ರಿ, ಅದನ್ನು ಕೂಡ ನಮ್ಮ ರೈತರು ಬಳಸಿದ್ರೆ ಬಹಳ ಸರಳವಾಗಿ ಈ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು. ಇಷ್ಟು ವಿಚಾರ ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಚರ್ಮ ಗಂಟು ರೋಗ ಈ ವಿಷಯವಾಗಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುವೈದ್ಯರಾಗಿರುವ ಡಾ ಸಂತೋಷ್ ಶಿಂಧೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ.

ಈಗ ಡೊಂಗರ್ಗಾಂವ್ ಗ್ರಾಮದ ಮಲ್ಲಯ್ಯ ಸ್ವಾಮಿ ಮತ ಸಂಗಡಿಗರಿಂದ ತತ್ವಪದ. Ah, ah, ah.